ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರ ಈಗ ವೇಳೆ 6:50 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಲಿಂಗಸ್ಗೂರು ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ಗಿರಿಜಾ ಅವರ ಸ್ವ ಉದ್ಯೋಗದ ಕುರಿತು ಸಂದರ್ಶನವನ್ನು, ನಂತರ ಪೇಟೆ ದಾಣೆ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು, ಇನ್ನು ಕೊನೆಯಲ್ಲಿ ರೈತ ಬಂಧು ಮತ್ತು ಪೌಷ್ಟಿಕ ಕೈತೋಟ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ವಿಷಯ ಎಂ ನರೇಗಾ ಪೌಷ್ಟಿಕ ಕೈತೋಟದ ನಿರ್ಮಾಣ, ವಿನ್ಯಾಸ ಮತ್ತು ಪೋಷಕಾಂಶಯುಕ್ತ ತರಕಾರಿಗಳ ಆಯ್ಕೆ. ಈ ಕುರಿತು ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ರಾಯಚೂರು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ, ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಲಿಂಗಸ್ಗೂರು ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ಗಿರಿಜಾ ಅವರ ಸ್ವ ಉದ್ಯೋಗದ ಕುರಿತು ಸಂದರ್ಶನವನ್ನ. ರಮಕ್ಕ ಹೇಳು. ಅಮರೇಶ ನೋಡವ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಐತಿ. ಎಲ್ಲ ಕೃಷಿ ಮಹಿಳೆಯರಿಗೆ ಜೊತೆಗೆ ಗ್ರಾಮೀಣ ಭಾಗದ ಎಲ್ಲ ರೈತ ಮಹಿಳೆಯರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಿಮಗೂ ಕೂಡ ವಿಶೇಷವಾಗಿ ಶುಭಾಶಯಗಳನ್ನು ಹೇಳಕತ್ತೆ ನೋಡು. ಏ ಧನ್ಯವಾದಪ್ಪ. ಮತ್ತೆ ಈ ಸಂದರ್ಭದೊಳಗೆ ನೀನು ಈ ತರ ಅಭಿನಂದಿಸ್ತಾ ಇದೆ ಅಂದ್ರೆ ನಮಗೂ ಸಹಿತ ಬಹಳಷ್ಟು ಖುಷಿ ಆಗ್ತದೆ. ನೋಡವ ರಾಮಕ್ಕ, ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿದಾಗ ನಾವು ಕೃಷಿ ಕ್ಷೇತ್ರಕ್ಕೆ ಬಂದಾಗ, ಒಕ್ಕಲ್ತನಕ್ಕೆ ಬಂದಾಗ, ಈಗ ನೋಡು ಬಹಳಷ್ಟು ಕೃಷಿ ಕೆಲಸಗಳನ್ನ ಮತ್ತೆ ಇತರೆ ಕೆಲಸಗಳನ್ನ ನಮ್ಮ ಮಹಿಳೆಯರು ಮಾಡ್ತಾರೆ. ಹೌದಲ್ಲ? ಹೌದು ಹೌದು. ಅದಕ್ಕೆ ನೀ ಏನಂತಿ? ನೋಡಪ್ಪ ಅಮರೀಶ, ಈಗ ಮನೆಯೊಳಗ ಮುಂಜಾನೆ ಅಂದ್ರೆ ಗಂಡನ ರೈತ ಏನಿರ್ತಾನಲ್ಲ ಅದನ್ನ ಕಳಿಸೋದ್ರಿಂದ ಹಿಡ್ಕೊಂಡು ಸಂಜೆವರೆಗೂ ಆಕಿ ಸಾಥ್ ಕೊಡ್ತಾಳ. ಹೌದು ಹೌದಾ? ಮುಂಜಾನೆ ಕಳಿಸ್ತಾಳ, ಹಿಂದೆನೆ ತಾನು ಅಡಿಗೆ ಮಾಡ್ಕೊಂಡು ಹಿಂದೆನೆ ಹೋಗ್ತಾಳ, ಅಲ್ಲಿ ಕೃಷಿಯೊಳಗ ಭೂಮಿಯೊಳಗೆಲ್ಲ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡ್ತಾಳ, ಆತ ಒಂದು ಉಳಿವೆ ಮಾಡ್ತಿರ್ಬಹುದು. ಹಿಂದೆ ಕಸ ಕಿತ್ತದಿರ್ಬಹುದು, ಶೇಂಗಾ ಕಿತ್ತದಿರ್ಬಹುದು, ತೆನಿ ಮುರಿಯೋದಿರ್ಬಹುದು, ರಾಶಿ ಮಾಡೋದಿರ್ಬಹುದು, ಕಸ ತೆಗೆದಿರ್ಬಹುದು, ಎಲ್ಲ ಕೆಲಸದಲ್ಲೂ ಆಕೆ ಭಾಗಿಯಾಗ್ತಾಳೆ. ಆದ್ರೆ ಆಕೆಗೆ ನಿರ್ಧಾರ ಕೈಗೊಳ್ಳುವಾಗ ಹಣಕಾಸಿನ ಹಿರಿತನ ಜವಾಬ್ದಾರಿ ಆಕೆ ಕೊಟ್ಟಿವೆ ಕೊಡಂಗಿಲ್ಲ. ಯಾಕಂತ ಕೇಳಿ ನೀನು, ಹೆಣ್ಮಕ್ಳಿಗೆ ಬಿಡು, ಹೆಣ್ಮಕ್ಳಿಗೆ ತಿಳಿಯಂಗಿಲ್ಲ, ಹೆಣ್ಮಕ್ಳ ಬುದ್ಧಿ ಮಣಕಾಲ್ ಕೆಳಗ ಅಂತ ಹೇಳಿ ಗಂಡ ನಿರ್ಧಾರ ಮೊದಲೇ ಮಾಡ್ಬಿಡ್ತಾನೆ. ತಿಳಿಯಂಗಿಲ್ಲ ಬಿಡು, ನೀನು ಸುಮ್ಮನೆ ಕೆಲಸ ನೀನ್ ನೋಡ್ಕೋ, ನೀ ಕೆಲಸ ಮಾಡ ಅಷ್ಟೇ, ಅದ್ರ ನಿರ್ಧಾರ ನೀ ತಗೋಬೇಡ ಅಂತ ಹೇಳ್ಬಿಡ್ತಾನೆ. ಆದ್ರೂ ಕೂಡ ನಮ್ಮ ರಾಯಚೂರು ಜಿಲ್ಲೆದಾಗ ಒಳ್ಳೆ ಒಳ್ಳೆ ರೈತ ಮಹಿಳೆಯರಿದ್ದಾರೆ. ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಗಂಡಸಿಗೆ ನಾನು ಕಡಿಮೆ ಇಲ್ಲ ಎಂಬಂತ ಒಂದು ಸರಿಸಮನಾಗಿ ನಿಂತ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಅದರ. ಸ್ವಂತ ಉದ್ಯಮೆಯನ್ನು ಕೂಡ ಮಾಡಿಕೊಂಡಿದ್ದಾರೆ, ರೇಷ್ಮೆ ಕೃಷಿಯನ್ನು ಮಾಡಿದ್ದಾರೆ, ಒಂದು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವಂತಹ ರೈತ ಮಹಿಳೆಯರು ನಮ್ಮ ಗ್ರಾಮೀಣ ಭಾಗದಲ್ಲಿ ಅದರ. ವಿಶೇಷವಾಗಿ ಇವತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಬೆಂಗಸೂರು ತಾಲೂಕಿನ ಸಂತೆಕೆಲ್ಲೂರು ಗ್ರಾಮದ ಗಿರಿಜಾ ಅವರು ಉದ್ಯಮೆಯನ್ನು ಮಾಡ್ಕೊಂಡಾರ. ಅವರಿಗೆ ಬೆನ್ನೆಲುಬಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಗೃಹ ವಿಜ್ಞಾನಿಗಳು ಕೂಡ ಅವ್ರಿಗೆ ಸಾಥ್ ಕೊಟ್ಟಾರ. ಅವರು ಯಾವ ರೀತಿಯಾಗಿ ಉದ್ಯಮೆಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು, ಮಹಿಳೆಯರಿಗೆ ಏನೇನು ಅವಕಾಶ ಇದೆ ಎಂಬಂತ ಒಂದು ಮಾಹಿತಿ ಇವತ್ತು ಕಾರ್ಯಕ್ರಮದಾಗ ಪ್ರಸಾರ ಆಗ್ತದೆ ನೋಡವ. ಗ್ರಾಮೀಣ ಭಾಗದಲ್ಲಿ ಹಲವಾರು ಜನ ಹೆಣ್ಮಕ್ಳು ಸ್ವಂತ ಉದ್ಯೋಗದಲ್ಲಿ ತೊಡಗೋದನ್ನು ಇತ್ತೀಚೆಗೆ ಸಾಕಷ್ಟು ನೋಡ್ತಾ ಇದ್ದೇವೆ. ಹಣ್ಣು ಮಾರೋದಿರಬಹುದು, ಕಾಯಿಪಲ್ಯ ಮಾರೋದಿರಬಹುದು, ಅಥವಾ ಹಪ್ಪಳ, ಸೆಂಡಿಗೆ, ಖಾರದ ಪುಡಿಗಳನ್ನು ಮಾಡೋದು, ಚಟ್ನಿ ಪುಡಿ ಮಾಡೋದು, ರೊಟ್ಟಿ ಮಾಡೋದು, ಹೀಗೆ ಹಲವಾರು ಜನ ಗ್ರಾಮೀಣ ಭಾಗದಲ್ಲಿ ರೊಟ್ಟಿ ಮಾಡ್ತಕ್ಕಂಥ ಮಷಿನ್ ಇಟ್ಕೊಂಡಿದ್ದಾರೆ, ಚಟ್ನಿ ಪುಡಿ ಮಾಡ್ತಕ್ಕಂಥ ಮಷಿನ್ಗಳನ್ನ ಇಟ್ಕೊಂಡಿದ್ದಾರೆ. ತಮ್ಮದೇ ಆದಂಥ ಸ್ವಂತ ಗಳಿಕೆಯೊಳಗೆ ಒಂದು ಕುಟುಂಬವನ್ನು ನಡೆಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಗ್ರಾಮೀಣ ಭಾಗದ ಸಾಕಷ್ಟು ಜನ ಹೆಣ್ಮಕ್ಳು ಪಡ್ಕೊಂಡಿದ್ದಾರೆ. ಈ ರೀತಿ ಹೆಣ್ಮಕ್ಳ ಮುಂದೆ ಬರಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತದೆ. ಅವರಿಗೆ ತರಬೇತಿಗಳನ್ನು ಕೊಡೋದಿರ್ಬೋದು, ಅವರಿಗೆ ಎಜುಕೇಟ್ ಮಾಡೋದಿರ್ಬೋದು, ಅವರಿಗೆ ಹಲವಾರು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳು, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೆಲವೊಂದು ಖಾಸಗಿಯಾಗಿ ಇರ್ತಕ್ಕಂಥ ಸಮೂಹ ಸಂಸ್ಥೆಗಳಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ರೈತ ಮಹಿಳೆಯರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತವೆ. ಇವತ್ತು ನಾವು ಸಂತೇಕಲ್ಲೂರು ಗ್ರಾಮದ ಗಿರಿಜಾ ಅವರು, ಇವರು ಸ್ವಂತ ಉದ್ಯೋಗದಲ್ಲಿ ತೊಡ್ಕೊಂಡಿದ್ದಾರೆ. ಸ್ವಂತ ಉದ್ಯೋಗ ಅಂತಂದರೆ ಖಾರ ಕುಟ್ಟು ಮಷಿನ್ ಒಂದು ಹಾಕ್ಕೊಂಡಿದ್ದಾರೆ, ರವೆ ಒಡಿ ಮಷಿನ್ನು ಮತ್ತು ಹಿಟ್ಟು ಮಾಡ್ತಕ್ಕಂಥ ಮಷಿನ್ನು, ಅಂದರೆ ಜೋಳ ಗೋಧಿ ಹಿಟ್ಟನ್ನು ಮಾಡ್ತಕ್ಕಂಥ ಒಂದು ಮಷಿನನ್ನು, ಮೂರು ಮಷಿನ್ ಹಾಕ್ಕೊಂಡು ಸ್ವಂತ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಇವ್ರನ್ನ ಮೋಟಿವೇಶನ್ ಮಾಡಿದಂಥವರು ಲಿಂಗಸೂರಿನಲ್ಲಿ ಇರ್ತಕ್ಕಂಥ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ಶಿಕ್ಷಣ ಘಟಕದ ವಿಜ್ಞಾನಿಗಳು, ಗೃಹ ವಿಜ್ಞಾನ ವಿಭಾಗದ ತಜ್ಞರಾದಂಥ ವಿಜ್ಞಾನಿಗಳಾದಂಥ ವಾಣಿಶ್ರೀಯವರು ಇವರಿಗೆ ತರಬೇತಿಯನ್ನು ಕೊಟ್ಟು ತಮ್ಮ ಕಾಲ ಮೇಲೆ ನಿಲ್ಲುವ ಹಾಗೆ ಅವರಿಗೆ ಮನ ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ಒಂದು ವಿಷಯವನ್ನು ತಿಳಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಾಣಿಶ್ರೀಯವರು ಜೊತೆಗೆ ಗಿರಿಜಾ ಅವರು ಏನು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಿದ್ದಾರೆ. ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ರೈತ ಮಹಿಳೆಯರಿಗಾಗಿ ಉದ್ಯಮಶೀಲತಾ ಒಂದು ಅಭಿವೃದ್ಧಿ ಆಗಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸ್ತ್ರೀ ಶಕ್ತಿ ಸಂಘದ ಗುಂಪಿನಿಂದ ಸಾಕಷ್ಟು ಮಹಿಳೆಯರಿಗೆ ನಾವು ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಇವರು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗವೇಣಿ ಅಂತೇಳಿ ಆ ಮೇಡಮ್ ಅವ್ರಿಗೂ ಕೂಡ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಆ ಸಂಘದಲ್ಲಿರ್ತಕ್ಕಂಥ ಗಿರಿಜಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆ ದಿನ ನಾವು ಬಳ್ಳಾರಿಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಿವಿಧ ಮಷಿನರಿಗಳ ಬಗ್ಗೆ ನಮ್ದು ಇನ್ಫಾರ್ಮೇಶನ್ ಕೊಡೋದಿತ್ತು, ಅವತ್ತು ಮಾಹಿತಿ ನೀಡಬೇಕಾಗಿತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ತರಹದ ಮಷಿನ್ಗಳು, ರವೆ ಮಾಡೋ ಯಂತ್ರ ಇರ್ಬೋದು, ಹಿಟ್ಟು ಮಾಡ್ತಕ್ಕಂಥ ಗಿರಣಿ ಯಂತ್ರ ಇರ್ಬೋದು, ಖಾರ ಕುಟ್ಟ ಮಷಿನ್ನು, ಶಾವಿಗೆ ಮಷಿನ್ಗಳು, ಈ ಥರದ ಎಲ್ಲ ಮಷಿನ್ಗಳು, ಅವುಗಳ ದರ ಎಷ್ಟು, ಅವಕ್ಕೆ ಎಷ್ಟು ಪವರ್ ಬೇಕಾಗತ್ತೆ, ಈ ಥರದ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನನ್ನು ಅವರಿಗೆ ಸುಮಾರು ಒಂದು 50 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ತಗೊಂಡಿದ್ರು. ಅದರ ನಂತರ ನಮಗೆ ಗೊತ್ತಾಯಿತು, ಸಂತೆಕಲ್ಲೂರು ಗ್ರಾಮದಲ್ಲಿ ಒಬ್ಬ ಮಹಿಳೆಯರು ಈ ಥರ ನಮ್ಮ ತರಬೇತಿಯಿಂದ ಒಂದು ಮಷಿನನ್ನು ತರಿಸ್ಕೊಂಡು ಖಾರ ಕುಟ್ಟ ಮಷಿನನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅದರ ನಂತರದಲ್ಲಿ ಅವರು ರವೆ ಒಡೆಯೋ ಯಂತ್ರ ಮತ್ತು ಹಿಟ್ಟು ಮಾಡ್ತಕ್ಕಂಥ ಯಂತ್ರವನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಅವರೇ ಮಾಡಿರ್ತಕ್ಕಂಥ ಈ ಖಾರ ಕುಟ್ಟ ಮಷಿನ್ನಲ್ಲಿ ಕೇವಲ ಈ ಗ್ರಾಮದ ಮಹಿಳೆಯರಿಗೆ ಹಿಟ್ಟು ಮತ್ತು ರವೆ ಖಾರ ಕುಟ್ಟ ಮಷಿನನ್ನು ಹಾಕ್ಕೊಡೋದಲ್ದೇ, ಅಂದರೆ 1 ಕೆಜಿಗೆ ನಾವು ಯಾವ ರೀತಿ ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬರ್ತೀವಲ್ಲ ಆ ಥರ ಹಾಕೋದಲ್ದೇ ಅದರ ಜೊತೆಗೆ ಅವರು ಖಾರ ಪುಡಿಯನ್ನು ಕೆಜಿಗೆ ಇಷ್ಟು ಅಂತೇಳಿ ಒಂದು ಉದ್ಯೋಗದ ಥರ ಮಾಡ್ಕೊಂಡಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಒಂದು ಸಾರಿನ ಪುಡಿ ಇರ್ಬೋದು ಮತ್ತು ಪಲ್ಯಗಳಿಗೆ ಹಾಕ್ತಕ್ಕಂಥ ಪೌಡರನ್ನು ಕೂಡ ಅವರು ಮಸಾಲೆ ಪುಡಿಯನ್ನು ಮಾಡಿದರು, ಅದನ್ನು ನಮಗೆ ತೋರಿಸಿದರು. ಬಹಳ ಖುಷಿಯಾಯಿತು. ನಾವು ಜಸ್ಟ್ ಹೇಳಿರ್ತೀವಿ, ಅದನ್ನು ಫಾಲೋ ಮಾಡಿಕೊಂಡು ಅವರು ಅದನ್ನು ಅನುಸರಿಸ್ತಿದ್ದಾರೆ, ಅದರಿಂದ ಒಂದು ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಅಂತಂದರೆ ನಮ್ಮ ತರಬೇತಿ ಅಲ್ಲಿ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಒಂದು ನಿದರ್ಶನ ಇದು. ನಾವು ಈ ವಿವಿಧ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಮುಂದುವರೆದು ಏನಂತ ಹೇಳಿದ್ರೆ, ಒಂದು ಲೈಸೆನ್ಸ್ ತಗೊಳ್ಳೋದಿರ್ಬೋದು, ಬ್ರ್ಯಾಂಡಿಂಗ್ ಮಾಡಿ, ಲೇಬಲಿಂಗ್ ಮಾಡಿ, ಸ್ವಂತವಾಗಿ ಮಾರುಕಟ್ಟೆಯನ್ನು ಮಾಡಬೇಕು ಅಂತ, ಆದರೆ ಅಷ್ಟೊಂದು ಮಾರುಕಟ್ಟೆ ವ್ಯವಸ್ಥೆಗೆ ಅವರಿನ್ನ ಒಗ್ಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕೇಳಿದ್ರಲ್ಲ ಡಾಕ್ಟರ್ ವಾಣಿಶ್ರೀ ಅವರು ಹೇಳಿದಂಥ ವಿಚಾರವನ್ನು, ಹಲವಾರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಇವತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಮಹಿಳೆಯರು ತಮ್ಮದೇ ಆದಂಥ ಒಂದು ಚಟುವಟಿಕೆಗಳಿಗೆ ತೊಡಲಿಕ್ಕೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರ ಸಹ ಸಾಕಷ್ಟು ಒಂದು ಪ್ರೋತ್ಸಾಹನ ಕೊಡ್ತಾ ಇದೆ. ಗಿರ್ಜೆ ಅವರು ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ಈಗ ಅವರು ರವೆ ಹೊಡಿತಕ್ಕಂಥ ಮಷೀನು, ಖಾರ ಕೊಡ್ತಕ್ಕಂಥ ಮಷೀನು ಮತ್ತು ಹಿಟ್ಟನ್ನು ಹಾಕ್ತಕ್ಕಂಥ ಜೋಳ ಮತ್ತು ಗೋಧಿ ಹಿಟ್ಟನ್ನು ಹಾಕ್ತಕ್ಕಂಥ ಒಂದು ಮಷೀನ್ ಹಾಕ್ಕೊಂಡಿದ್ದಾರೆ. ಗಿರ್ಜೆ ಅವರು ಏನು ಹೇಳ್ತಿದ್ದಾರೆ ಕೇಳೋಣಂತೆ. ಯಾವ ರೀತಿ ಹಾಕ್ಕೊಂಡ್ರೆ ಮಷೀನು, ಯಾವ ರೀತಿ ಲಾಭ ಪಡ್ಕೋತಿದ್ದಾರೆ, ಏನೆಲ್ಲ ಪ್ರತಿನಿತ್ಯ ಅವರಿಗೆ ಯಾವ ರೀತಿ ದುಡ್ಡು ಬರ್ತಾ ಇದೆ ಅಂತಕ್ಕಂಥ ವಿಚಾರ, ತರಬೇತಿಯನ್ನು ಪಡ್ಕೊಂಡು ಅದರಿಂದ ಮುಂದೆ ಬಂದು ಏನು ಕೆಲಸ ಚಾಲು ಮಾಡಿದರೆ ಅವರು ಈಗ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಗಿರ್ಜೆ ಅವರೇ ಈಗೆಲ್ಲ ನೋಡ್ರಿ, ತಾವು ಸಂತೇಕಲ್ಲೂರಿನಲ್ಲಿ ಖಾರ ಕುಟ್ಟು ಮಷೀನು, ರವೆ ಒಡೆ ಮಷೀನು ಮತ್ತು ಹಿಟ್ಟು ಬೀಸ್ತಕ್ಕಂಥ ಮಷೀನನ್ನು ಹಾಕ್ಕೊಂಡಿದ್ದೀರಿ. ಇದನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಹೇಗೆ ಇದು ಆಯಿತು, ನಿಮಗೆ ಏನು ತರಬೇತಿ ಪಡ್ಕೊಂಡ ಮೇಲೆ ಮಾಡ್ಬೇಕಂತೇಳಿ ಛಲ ಬಂತ ತಮಗೆ ಹೇಗೆ? ಹಾ ಸರ, ತರಬೇತಿಗೆ ಹೋಗಿದ್ದೀವಿ ರೀ. ನಮ್ಮ ಮೇಡಮ್ ಅವ್ರು ಹೇಳಿದ್ರು ಇವತ್ತು ತರಬೇತಿ ಇದೆ ಬರ್ರಿ ಅಂತ, ಹೋಗಿದ್ದೀವಿ ರೀ ಸರ್ ನಮ್ಮ ಗುಂಪಿನ ವತಿಯಿಂದ. ಆವಾಗ ಈ ಮೇಡಮ್ ಅವರು ಇನ್ನೊಬ್ರು ಸರ್ ಬಳ್ಳಾರಿಂದ ಬಂದಿದ್ರೆ, ಅವರು ಈ ಥರ ಮಿಷನ್ಗಳೆಲ್ಲ ಸಿಗ್ತವೆ ನೀವು ಮಾಡ್ರಿ ಹೆಣ್ಮಕ್ಳು ಅಂತ ಹೇಳಿದರೆ, ನಾವು ಅದನ್ನು ಸ್ವಲ್ಪ ತಲೆಗೆ ತೊಗೊಂಡು ಈ ಮಿಷಿನ್ ಎಲ್ಲ ಆರ್ಡರ್ ಕೊಟ್ಟಿವ್ರಿ ಅವರಿಗೆ. ಅದನ್ನು ನಮ್ಮ ಮೇಡಮ್ ಅವ್ರು ತರಿಸ್ಕೊಟ್ರಿ. ಅದು ತರಿಸಿ 6 ತಿಂಗಳ ನಂತರ ನಾವು ಇವು ಎರಡು ರವೆ ಮಿಷಿನು ಒಂದು ಹಿಟ್ಟಿನ ಗಿರಣಿ ತಗೊಂಡಿವಿ ರೀ. ಇದನ್ನ ಏನೈತಿ, ನಾವು ಊರ ಮನೆಯೊಳಗೆ ಸಾಲ ಮಾಡಿ ತರಿಸ್ಕೊಂಡು ಹಾಕೊಂಡಿದ್ದೀವಿ ರೀ. ಈಗ ಎಷ್ಟು ತಿಂಗಳಾಯ್ತು ಅಮ್ಮ ಖಾರ ಕುಟ್ಟು ಮಷೀನ್ ಹಾಕೊಂಡು? ಎಷ್ಟು ತಿಂಗಳಾಯ್ತು ರವೆ ಒಡಿ ಮಷೀನ್ ಹಾಕಿ? ಎಷ್ಟು ತಿಂಗಳಾಯ್ತು ಜೊತೆಗೆ ಹಿಟ್ಟು ಮಾಡ್ತಕ್ಕಂಥ ಮಷೀನ್ ಹಾಕೊಂಡು? ಎಷ್ಟು ದಿವಸ ಆಯ್ತು? ಇದು ಸುಮಾರು ಹಿಟ್ಟು ಮಾಡೋ ಮಿಷಿನ್ ಒಂದು 8 ತಿಂಗಳಾಯ್ತು ರೀ ಹಾಕಿ. ಖಾರ ಕುಟ್ಟೋ ಮಷೀನ್ 1.5 ವರ್ಷ ಆಯ್ತು ರೀ. ಈಗ ಮುಂಚೆ ನೀವು ಖಾರ ಕುಟ್ಟು ಮಷೀನನ್ನು ಹಾಕೊಂಡ್ರಿ, ನಿಮ್ಮ ಊರಲ್ಲಿ ಖಾರ ಕುಟ್ಟು ಮಷೀನ್ಗಳು ಇಲ್ವಾ? ಇಲ್ಲಿ ಯಾವು ಇದೆ ಸರ್? ಇದೆ ಸರ್, ಅಂದರೆ ನಾವು ಫಸ್ಟ್ ಖಾರ ಕುಟ್ಟಿ ಸೇಲ್ ಮಾಡ್ತಿದ್ದೀವಿ ರೀ. ಸೇಲ್ ಮಾಡ್ತಿದ್ದೀರಿ ಆ ಖಾರ ಪುಡಿ ಮಾರಾಟ ಮಾಡ್ತಿದ್ದೀವಿ ರೀ. ಹಂಗೆ ಕ್ವಿಂಟಾಲ್ ಗಟ್ಟಲೆ ಎಲ್ಲ ತಂದು ಮಾರಾಟ ಮಾಡ್ತಿದ್ದೀರಿ, ಹಂಗೆ ಅದಕ್ಕೋಸ್ಕರ ತೊಗೊಂಡಿದ್ದೀವಿ ರೀ ನಾವು. ಹೇಗೆ ನೀವು ಮೆಣಸಿನಕಾಯಿನ ಎಲ್ಲಿಂದ ತರ್ತೀರಿ ಮಾರಾಟ ಮಾಡ್ಬೇಕಾದ್ರೆ? ಮಾರಾಟ ಮಾಡೋದು ಭಾಳ ಮುಖ್ಯ. ಈಗ ಏನೋ ನಾವು ಹಾಕಿಬಿಡ್ತೀವಿ, ಹಾಕಿದ ಮೇಲೆ ಮಾರಾಟ ಮಾಡೋದು ಭಾಳ ಮುಖ್ಯ, ಮಾರಾಟ ಆಗೋದಿಲ್ಲ. ತಾವು ಮೆಣಸಿನ ಖಾರವನ್ನು ಖಾರ ಪುಡಿ ಎಲ್ಲೆಲ್ಲಿ ಮಾರಾಟ ಮಾಡ್ತಿದ್ರಿ, ಹೇಗೆ ಮಾರಾಟ ಮಾಡಿದ್ರಿ, ಜೊತೆಗೆ ಮೆಣಸಿನಕಾಯಿ ಎಲ್ಲಿಂದ ತರ್ತಿರ್ತಾವೆ, ಅಲ್ಲಿ ತಾವೇ ಬೆಳೀತಾ ಇದ್ರೆ ಹೇಗೆ? ಇಲ್ಲ ಸರ್, ನಮ್ದು ಹೊಲ ಇಲ್ಲ. ನಾವು ಇಲ್ಲಿ ಸಿಂಧಾನೂರು ಬೀಟಿಗೆ ಹೋಗಿ ಮಿಸ್ ಖಾರ ಪುಡಿ ಮಾಡೋದಕ್ಕೆ ತರ್ತಿದ್ವಿ ಸರ್, ಮೆಣಸಿನ್ಕಾಯಿ ತರ್ತಿದ್ವಿ ಸರ್. ಅಲ್ಲಿಂದ ತಂದು ಒಣಗಿಸಿ ಎಲ್ಲ ನಾವು ಇಲ್ಲಿ ಮನೆಯಲ್ಲಿ ಮಾಡಿ ಹೋಟೆಲ್ಗಳಿಗೆ ಈ ಥರ ಅಂಗಡಿಗಳಿಗೆಲ್ಲ ಮಾರಾಟ ಮಾಡ್ತಾಯಿದ್ದೀವಿ. ಅದು ಲಾಭ ಅನ್ನಿಸ್ತ ಸಂಬಂಧ ನಾವು ಅದನ್ನು ತೊಗೊಂಡ್ವಿ ಸರ್. ತೊಗೊಂಡಿಂದ ಇವು ಎರಡು ತೊಗೊಂಡಿವಿ, ಅದ್ರ ಜೋಡಿ ಇವು ಹಾಕಿದ್ರೆ ಚೆನ್ನಾಗತ್ತಂತ. ಒಬ್ರು ಬೇಕೇ ಬೇಕು ಮಾಡ್ಲಿಕ್ಕೆ, ಅವಾಗ ನಾ ಹಿಟ್ಟು ಎಲ್ಲ ಮಾಡ್ಕೋದು ರವೆ ನೋಡಿದ್ ಕೊಡೋದು? ಹಾಂ ಸರ್, ಹಂಗಂದೇ ನಾವು ತೊಗೊಂಡಿದ್ರದ್ದು. ಹಾಂ ಸರ್. ಎಷ್ಟು ಕೊಟ್ರಮ್ಮ ಖಾರದ ಕುಟ್ಟು ಮಷೀನ್ಗೆ, ಎಷ್ಟು ರೊಕ್ಕ ಬಿತ್ತು, ಹೇಗೆ ಮಾಡಿದ್ರಿಲ್ಲ? ಅದು ಸುಮಾರು 1,75,000 ಬಿದ್ದೈತಿ ಸರ್. ಇವು 1,50,000 ಎರಡು ಕೊಟ್ಟು ತಂದಿದ್ದೀರಿ ಸರ್. ಅವ್ನು ಮಷೀನ್ಗಳನ್ನು ಹಾಕೊಳ್ಳಿಕ್ಕೆಲ್ಲ ಜಾಗ ಬೇಕು, ಅದಕ್ಕೆ ಏನಾದರೂ ಒಂದು ಶೆಡ್ ಅದು ಮಾಡ್ಕೊಂಡಿರಿ, ಇದಕ್ಕೆಲ್ಲ ಖರ್ಚು ಎಷ್ಟು ಮಾಡಿದ್ರಿ? ಇದಕ್ಕೆಲ್ಲ ಸುಮಾರು 1,50,000 ಮಾಡಿವಿ ಸರ್. ಜಾಗ ಇದ್ದಿಲ್ಲ ರೀ, ಫಸ್ಟ್ ಲೀಸಿಗೆ ಹಾಕೊಂಡಿದ್ದೀವಿ ರೀ ಕಾರದ ಮಿಷನ್ ತಂದಿಂದ. ಇವೆರಡು ತೊಗೊಂತೀವಲ್ಲ ಅದನ್ನ ಯಾಕೆ ಲೀಸಿಗೆ ಹಾಕೊಂಡಂದ್ ಸ್ವಂತ ತೊಗೊಂಡಿವಿ ರೀ. ಆಮೇಲೆ ಇದು ಕೋಣೆ ಎಲ್ಲ ಕಟ್ಕೊಂಡಿವಿ ರೀ. ಜಗಣ ಖರೀದಿ ಮಾಡಿ ಆಮೇಲೆ ಕೋಣೆಯನ್ನು ಕಟ್ಕೊಂಡ್ಬಿಟ್ರು? ಹಾಂ, ಕೋಣೆ ಕಟ್ಟಿ ಮಿಷನ್ ತಂದು ಹಾಕಿದ್ದೀವಿ ಸರ್. ಹೇಗೆ ನಡೀತಾ ಇದೆ ಈಗ ಖಾರ ಕುಟ್ಟು ಮಷೀನು, ನಿಮ್ಮದು ಹಿಟ್ಟಿನ ಗಿರಣಿ ಮತ್ತು ರವೆ ಮಷೀನ್ಗಳು ಹೇಗೆ ನಡೆದಿದ್ದಾವೆ? ರವೆ ಮಿಷಿನು ಆಮೇಲೆ ಹಿಟ್ಟಿನ ಗಿರಣಿ ಸ್ಟಾರ್ಟ್ ಇದೆ ಸರ್. ಅವು ಬೇಸಿಗೆಗೆಲ್ಲ 4-5 ತಿಂಗಳು ಚೆನ್ನಾಗಿ ನಡೀತಾವೆ. ಯಾರಮ್ಮ ಇದನ್ನೆಲ್ಲ ಮಾಡ್ಕೊಂಡು ಹೋಗೋದು, ನಡೆಸಿಕೊಂಡು ಹೋಗೋದು, ನೀನೇ ನಡೆಸ್ತಾ ಇದೆಯಾ? ಹಾ ಸರ್, ನಾನೇ ನಡೆಸ್ತಾ ಇದ್ದೆ. ಮಷೀನು ಮನೆಯವರು ಕೂಲಿ ಆಳುಗಳೇನು ಬೇಕಾಗಿಲ್ಲ ಇದಕ್ಕೆ? ಇಲ್ಲ ಸರ್, ಬೇಕಾಗಿಲ್ಲ. ಬೇಸಿಗೆಯಲ್ಲಿ ಖಾರ ಕೊಡ್ತಿರಲ್ಲ, ಖಾರ ಅಂದರೆ ಏನು, ಬರೇ ಒಣ ಖಾರ ಪುಡಿ ಕೊಡ್ತಿರೋ ಅಥವಾ ಮಸಾಲೆ ಖಾರ ಮಾಡ್ತಿರೋ ಅಥವಾ ಬೇರೆ ಈಗ ಚಟ್ನಿ ಪುಡಿನೂ ಮಾಡ್ಕೋಬೋದು ಇದರಲ್ಲಿ? ಏನೇನು ಮಾಡ್ತೀರ ಐಟಮ್ಗಳನ್ನು? ಇದ್ರೊಳಗೆ ಸರ್ ಖಾರ ಪುಡಿನೇ ಮಾಡ್ಕೊತೀವಿ ರೀ. ಆಮೇಲೆ ಮಸಾಲೆ ಖಾರನ ಮಾಡ್ತೀವಿ ರೀ, ಧನಿಯಾ ಪೌಡರ್ನು ಮಾಡ್ತೀವಿ ರೀ, ಮಸಾಲೆ ಪೌಡ್ರ್ ಮಾಡ್ತೀವಿ ರೀ, ಸಾಂಬಾರು ಪೌಡ್ರ್ ಮಾಡ್ತೀವಿ ರೀ. ಹೇಗೆ KG ಕುಟ್ಟು ಕೊಡ್ತೀರಿ ಎಲ್ಲರಿಗೂ ಬಂದರೆ ಬೇರೆದವ್ರಿಗೆಲ್ಲ? ನೀವೇ ಮಾರೋದಾದ್ರೆ ಆಯ್ತು ಬಿಡು, ಈ ಬೇರೆದವ್ರು ಮೆಣಸಿನ್ಕಾಯಿ ತೊಗೊಂಬಂದ್ರೆ ಹೇಗೆ ಹಾಕಿ ಕೊಡ್ತೀರಿ? ಬೇರೆದವ್ರು ತಂದರೆ 30 ರೂಪಾಯಿ KG ಹಾಕಿ ಕೊಡ್ತೀವಿ ರೀ. ಈಗ ಕೆಲವೊಂದು ಕಡೆ ಏನು ಬಂದಾವೆ, ಬರೇ ಬೀಸ್ ಕೊಡ್ತಾರೆ, ಆದರೆ ನಿಮ್ದು ಒಂಥರ ಕುಟ್ತಕ್ಕಂಥದ್ದು ಇದು ಇದೆ ಇದಕ್ಕೆಲ್ಲ, ಅಂದರೆ ಒಳ್ಳಲ್ಲಿ ಹಾಕಿ ಹಾರೆಯಿಂದ ಹೇಗೆ ಕುಡ್ದದು ಹಾಗೆ ಕುಡ್ತದೆ ನಿಮ್ಮದು. ಆದರೆ ಇತ್ತೀಚೆಗೆ ಏನು ಬಂದಿದ್ದಾವೆ, ಮೆಣಸಿನ್ಕಾಯಿನ ಹಾಕಿಬಿಟ್ರೆ ಅದು ಬೀಸುಕಲ್ಲು ಟೈಪ್ ಇರ್ತದೆ, ಬೀಸಿ ಬಿಡ್ತದೆ. ಹೇಗೆ ಅನಿಸ್ತದೆ ಇಲ್ಲಿ ಕುಟ್ಟೋದ್ರಿಂದ ಒಳ್ಳೆಯ ಒಂದು ಗುಣಮಟ್ಟ ಬರ್ತದೆ ಕುಟ್ಟೋದ್ರಿಂದ? ಹಾಂ, ಕುಟ್ಟೋದ್ರಿಂದ ಸರ್ ಅದು ಅದ ಬಂದಂಗೆ ಆಗುತ್ತೆ ರೀ, ಮಿದುವಾಗತ್ತೆ ರೀ, ಹಂಗಾಗಿ ಚೆನ್ನಾಗಿ ಬರುತ್ತೆ ರೀ. ಅದು ಖಾರ ಪುಡಿ ಬಳ್ಳುಳ್ಳಿ ಅದೆಲ್ಲ ಹಾಕ್ಬಿಡ್ತೀವಲ್ರಿ, ಸ್ಮೆಲ್ ಬರ್ತ್ರಿ, ಚೆನ್ನಾಗಿ ಬರ್ತದೆ. ಹಾಂ, ಚೆನ್ನಾಗಿ. ಇವನ್ ಕೆಲವೊಂದು ಮಸಾಲೆ ಖಾರನು ಮಾಡ್ಕೋಬಹುದು ನೀವು? ಹಾಂ ಸರ್, ಮಾಡಿದೀವ್ರಿ. ನಾವು ಮೇಡಮ್ ಅವ್ರ ಮೊನ್ನೆ ಒಂದು ತರಬೇತಿ ಕೊಟ್ಟಿದ್ರಿ, ಅವ್ರಿಗೆ ನಾವು ಆ ಮಸಾಲೆ ಖಾರ ಮಾಡಿ ತೋರಿಸಿದೀವ್ರಿ. ಹಾಂ, ಮಸಾಲೆ ಖಾರ ತೋರಿಸಿದ್ರಿ, ಸಾಂಬಾರ್ ಪುಡಿ ತೋರಿಸಿದೀವ್ರಿ ಸರ್. ಹೇಗೆ ಒಂದು ದಿವಸಕ್ಕೆ ಸೀಸನ್ ಅಲ್ಲಿ ಬೇಸಿಗೆಯಲ್ಲಿ ಎಷ್ಟು ನಿಮಗೆ ಪ್ರತಿನಿತ್ಯ ಎಷ್ಟು ಕೆಜಿ ಕುಟ್ಲಿಕ್ಕೆ ಬರ್ತಾವ ಇಲ್ಲಿ ಸರ್? ಏನಿಲ್ಲ ಅಂದ್ರೆ 20 ಕೆಜಿ ಮೇಲೆನ ಬರ್ತಾವ. ನಾವೇ ಒಮ್ಮೆಮ್ಮೆ ಬೇಸತ್ತು ವಾಪಸ್ ಕಳಿಸ್ತೀವಿ ಸರ್. ನಾವೇ ವಾಪಸ್ ಕಳಿಸ್ತೀವಿ ರೀ ಒಮ್ಮೆಮ್ಮೆ ಬೇಸತ್ಕೊಂಡು. ಎಷ್ಟು ತಿಂಗಳು ನಡೀತದೆ ಬೇಸಿಗೆಯಲ್ಲಿ? ಸುಮಾರು ಒಂದು 5 ತಿಂಗಳು ನಡೀತದೆ. ನಮ್ಮದು ಇರುತ್ತಲ್ಲ ಸರ್, ಹೊರಗಡೆ ಅಷ್ಟೊಂದು ಕೊಟ್ಟಲ್ರಿ, ಯಾಕಂದ್ರೆ ನಾವು ಸೇಲ್ ಮಾಡ್ತೀವಲ್ಲ. ಎಷ್ಟು ಪ್ರತಿ ತಿಂಗಳು ಎಷ್ಟು ಸೇಲ್ ಮಾಡ್ತೀರಿ ಖಾರ ಪುಡಿ, ಎಷ್ಟು ಮಾರ್ತೀರಿ ನೀವು ಎಲ್ಲ ದಿನಕ್ಕ? ಅಂದ್ರೆ ಜನ ಹೆಂಗ ಒಯ್ತಾರ ಸರ್, ಚೆನ್ನಾಗಿರತ್ತಂದಾಗ ಹಳ್ಳಿಗಳಿಂದ ಸೆಂತಿಗೆ ಬಂದರು ಒಯ್ತಾರ್ರಿ. ಇಲ್ಲಿ ಸೆಂತಿ ಇರೋವಾಗ ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ 3 ಸೆಂತಿ ಆದಿತ್ತಂದ್ರೆ 30 ಕೆಜಿ ಹಿಂಗ್ ಹೋಗುತ್ತೆ ಸರ್. ಎಷ್ಟು ಕ್ವಿಂಟಲ್ ಗಂಟಲೆ ತರ್ತೀರಿ ಮೆಣಸಿನ್ಕಾಯಿ? ಕ್ವಿಂಟಲ್ಲು 4 ಕ್ವಿಂಟಲ್ಲು 5 ಕ್ವಿಂಟಲ್ಲು. ಹಾ ಸರ್. ಹೇಗೆ ರೇಟ್ ಎಲ್ಲ ಹೇಗೆ ಸಿಗ್ತದೆ ಮೆಣಸಿನ್ಕಾಯಿ ನಿಮಗೆ? ಅವು ಮೆಣಸಿನ್ಕಾಯಿ ಮೇಲೆ ಹೋಗ್ತಾವ್ರ ಎಲ್ಲಾನ. ಮೆಣಸಿನ್ಕಾಯಿ, ಬ್ಯಾಡಗಿಕಾಯಿ, ಗುಂಟೂರ್ಕಾಯಿ, ಕಡ್ಡಿಕಾಯಿ ಅಂತ ಇರ್ತಾವ ಸರ್, ಅದ್ರ ಮೇಲೆಲ್ಲ ಹೋಗ್ತಾವ ರೇಟ್. ಹೇಗೆ ಅನಿಸ್ತದ ಒಂದು ಖಾರ ಕೊಟ್ಟು ಮಷಿನ್ನು ಹಾಕೊಂಡ್ರು ಒಂದು ಕುಟುಂಬವನ್ನ ನಡೆಸಬಹುದು ಅಂತ ಅನ್ಸತ್ತ? ಒಂದು ಖರ್ಚು ವೆಚ್ಚಗಳು ಒಂದು ಕುಟುಂಬ ನಡೀತದ ಖಾರ ಕುಟುಂಬ ಮಷಿನ್ ಮೇಲೆ? ಹಾ ಸರ್, ನಡೀತ್ರಿ ಸರ್. ಬೇಸಿಗೆಯಲ್ಲಿ ನಿಮ್ಗೆ ಕನಿಷ್ಠ ತಿಂಗಳ ಎಷ್ಟು ಅಂದಾಜು ಗಳಿಸಬಹುದು ನೀವು ಒಂದು ಖಾರ ಕುಟುಂಬ ಮಷಿನ್ ದಿಂದ ಗಳಿಸಬಹುದು ಸರ್? ಅದ್ರದ ಬಂಡವಾಳ ಎಲ್ಲ ತೆಗೆದು 1 ಕ್ವಿಂಟಲ್ಗೆ ಏನಿಲ್ಲ ಅಂದ್ರೂ 3,000-4,000 ಉಳಿತು ಸರ್. ಹಾ, ಉಳಿತೆ ಸರ್. ಅಂದ್ರೆ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಮೇಲೆ ಐತ್ರಿ ಸರ್. ಅಷ್ಟು ನೀವು ಖಾರ ಪುಡಿದ ಎಲ್ಲೆಲ್ಲಿ ಮಾರ್ತೀರಿ? ಎಲ್ಲ ಇಲ್ಲೇ ಹಳ್ಳ್ಯಾಗ ಮಾರ್ತೀರಿ? ನಿಮ್ ಸಂತೆ ಕಲ್ಲೂರ್ನಾಗ ಅಥವಾ ಲಿಂಗಸೂರದ ಮಾರ್ತೀರಿ? ಲಿಂಗಸೂರು ಎಲ್ಲ ತಗೊಂಡೋಗಿದ್ದೀವ್ರಿ ಸರ್. ಅಲ್ಲೆಲ್ಲ ತಗೊಳಕ ಹಿಂದ ಮುಂದೆ ನೋಡಿದ್ದಕ್ಕೆ ನಾವು ಇಲ್ಲೇ ಕುಡ್ತೀವಲ್ರಿ, ಜನಗಳಿಗೆ ಗೊತ್ತಾಗಿ ಬಂದು ನಮ್ಮಲ್ಲೇ ತಗೊಂಡೋಗ್ತಾರೆ. ಹಾ, ತಗೊಂಡೋಗ. ಮಾರಾಟದ ಏನು ಸಮಸ್ಯೆ ಆಗ್ತಲ್ಲ ನಿಮ್ಗೆ? ಫಸ್ಟ್ ಮಾರಾಟ ಮಾಡಿದ್ವಿ ಸರ್, ಸಮಸ್ಯೆ ಆಯ್ತು. ಅದ್ರ ಸಂಬಂಧನೇ ನಾವು ಬಿಟ್ಬಿಟ್ಟಿವಿ ರೀ. ನಾವು ಅಲ್ಲೆಲ್ಲ ಹೋಗಿ ಹೋಗಿ ನಮಗೆ ಒಂಥರ ಅದು 100 ರೂಪಾಯಿ ಇರೋದು 50 ರೂಪಾಯಿ ಹಿಂಗೆಲ್ಲ ಕೇಳಕತ್ತಿದ್ರಿ, ಹಂಗಾಗ್ಬಿಟ್ಟಿವಿ ಸರ್. ಬಿಟ್ಟೋದಕ್ಕೆ ಇವಾಗ ನಮ್ಮಲ್ಲೇ ಬಂದು ನಾವು ಎಷ್ಟು ಹೇಳ್ತೀವಿ ಅಷ್ಟಕ್ಕೆ ತೊಗೊಂಡು ತಗೊಂಡೋಗ್ತೇವೆ ಸರ್. ಈಗ ಮತ್ತೆ ಖಾರ ಕುಟ್ಟದ ಜೊತೆ ರವೆ ವಡಿ ಮೆಷಿನ್ನು ಹಿಟ್ಟಿನ ಗಿರಣಿ ಇದೆಯಲ್ಲ, ಮೂರು ಸೇರಿಸಿ ಒಬ್ಬರೇ ನಡ್ಕೊಂಡು ಹೋಗ್ಬೋದ? ಒಬ್ಬರಾದ್ರೆ ಸಾಕ? ಹಾ ಸರ್, ನಾನೊಬ್ಬಳೇ ನೋಡ್ಕೊಂಡು ಹೋಗ್ತೀನಿ ಸರ್. ರವೆ ಅದು ಏನೇನು ರವೆ ಹಾಕ್ತೀರಿ? ಬೇಳೆ ಅದು ಹೊಡೆದು ಕೊಡ್ತೀರ ರವೆ ಮೆಷಿನ್ದಲ್ಲಿ? ಕಡಲೆಬೇಳೆ ಹೊಡ್ತೀವಿ ರೀ, ಆಮೇಲೆ ಅಕಡಿ ಕಾಳು ಅವನು ತರ್ತಾರ ರೀ, ಅವನು ಹೊಡಿತೀವಿ. ತೊಗರಿ ಬೇಳೆ ಹೊಡ್ತೀವಿ ರೀ, ಗೋಧಿ ನುಚ್ಚು ಹೊಡ್ತೀವಿ ರೀ, ಇಡ್ಲಿ ರವೆ ಹೊಡ್ತೀವಿ ರೀ ಸರ್, ಜೋಳದ ನುಚ್ಚು ಹೊಡ್ತೀವಿ ರೀ. ಹೇಗೆ ರೇಟ್ ರವೆ ಅದು ಹಾಕೊಡ್ಲಿಕ್ಕೆ ಬೇಳೆ ಮಾಡ್ಕೊಡ್ಲಿಕ್ಕೆ? ಎಲ್ಲದಕ್ಕೂ ಒಂದೇ ರೇಟ್ ರೀ ಸರ್. ಅಲ್ರಿ, 5 ರೂಪಾಯಿಕ್ಕೆ ರೀ. 5 ರೂಪಾಯಿಕ್ಕೆ ಕೆಜಿ? ಕೆಜಿ ರೀ. ಅಂದ್ರೆ ಮೆಣಸಿನ್ಕಾಯಿ 30 ರೂಪಾಯಿ, ಉಳಿದುದ್ದು ರವೆ ಹಾಕ್ಲಿಕ್ಕೆ 5 ರೂಪಾಯಿ ಕೆಜಿ? ಹಾ ಸರ್, ರವೆ ಹಾಕ್ಲಿಕ್ಕೆ 5 ರೂಪಾಯಿ ಸರ್. ಬೀಸ್ಲಿಕ್ಕೆ? ಬಿಸ್ಲಿಕ್ಕೆ 5 ರೂಪಾಯಿ ಸರ್. ಎಲ್ಲ 5 ರೂಪಾಯಿ ಕೆಜಿ ಹಂಗೆ ಎಲ್ಲ ಮಾಡಿಕೊಡ್ತೀರಿ, ರವೆ ಹೊಡೆದು ಬೇಳೆ ಹಾಕೋದು ಎಲ್ಲ? ನಿಮ್ಮ ಒಂದು ಇದಕ್ಕೆ ಗಿರಣಿಗೆಲ್ಲ ಮಿಲ್ಲಿಗೆ ಎಲ್ಲಿ ನಿಮ್ಮ ಊರಿನ ಜನನ ಬರ್ತಾರ, ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯಿಂದ ಬರ್ತಿರ್ತಾರೋ ಅಥವಾ ಇದ್ ಊರಿನ ಜನನ? ಇಲ್ಲ ಸರ್, ಇದೆಲ್ಲ ಓಣಿ ಎಲ್ಲ ಕವರ್ ಆಗುತ್ತೆ ರೀ, ಇದು ನಮ್ಮ ಮೇರೆ ಎಲ್ಲ ಕವರ್ ಆಗುತ್ತೆ. ಹೇಗೆ ಎಷ್ಟು ತಾಸು ನಡೆಸ್ತೀರಿ ದಿವಸ? ದಿವಸಕ್ಕೆ ಏನಿಲ್ಲ ಅಂದ್ರೆ 3-4 ತಾಸು ನಡೆಸ್ತೀವಿ ರೀ. ಬೆಳಗ್ಗೆ ರೀ, ಮಧ್ಯಾಹ್ನ ಬಂದ್ರೆ ಮಧ್ಯಾಹ್ನ ಹಾಕ್ತೀವಿ ರೀ, ಇಲ್ಲಾಂದ್ರೆ ಸಾಯಂಕಾಲ ಕಂಪಲ್ಸರಿ ಹಾಕ್ತೀವಿ ರೀ. ನಿಮಗೆ ಅಂದಾಜು ಪ್ರತಿನಿತ್ಯ ಎಷ್ಟು ಮೂರು ಸೇರಿ ಎಷ್ಟು ರೊಕ್ಕ ಬರ್ತದೆ? ಈಗ ಬೇಸಿಗೆಯಲ್ಲಿ ಅಂತೂ ಮೆಣಸಿನ್ಕಾಯ್ದು ಇರ್ತದೆ, ಬೇಸಿಗೆ ಅಂದ್ರೆ ಹೋದ ಮೇಲೆ ಮೆಣಸಿನ್ಕಾಯಿ ಇರೋದಿಲ್ಲ ಕುಟ್ಟೋದು. ಈ ಹಿಟ್ಟು ಮತ್ತು ರವೆಯಿಂದ ಪ್ರತಿನಿತ್ಯ ಅಂದಾಜು ಎಷ್ಟು ದುಡ್ಡು ಬರ್ತದೆ ನಿಮಗೆ? ಇಲ್ಲ ಅಂದ್ರೆ ದಿನಕ್ಕೆ ಚಲೋ ನಡೀತೆ ಅಂದ್ರೆ 500 ಮೇಲೆ ಆಗುತ್ತೆ. ಪ್ರತಿ ದಿವಸ 500 ಮೇಲೆ ಅಂತಂದ್ರೆ ನಿಮಗೆ ತಿಂಗಳ 15,000 ರೂಪಾಯಿ? ಹಾ ಸರ್, 15,000 ಆಯ್ತು. ಕರೆಂಟ್ ಬಿಲ್ಲು ಎಲ್ಲ ಎಷ್ಟು ಬರುತ್ತೆ ತಿಂಗಳ? ಇದು ಮಿಷನ್ ಜಾಸ್ತಿ ಹಿಂಗ 500 ಮೇಲೆ ಓಡಿತಂದ್ರೆ ಅದೇನಿಲ್ಲ ಅಂದ್ರೆ 1,000-4,000 ಮೇಲೆ ಬರ್ತಾರೆ ಕರೆಂಟ್ ಬಿಲ್. ಏನ್ ಅನಿಸ್ತದೆ ನಿಮಗೆ ತಿಂಗಳ 1,000 ರೂಪಾಯಿ ಉಳಿತದೆ ಎವರೇಜ್ ಆಗಿ ತಿಂಗಳ 10,000 ರೂಪಾಯಿ? ಹಾ ಸರ್, ಉಳಿತೈತೆ ಸರ್. ಏನ್ ಅನಿಸ್ತಮ್ಮ ಈಗ ನೋಡು, ಈಗ ಮೊದಲ ಕೆಲಸ ಏನ್ ಮಾಡ್ತಿದ್ವಿ, ಗಿರಣಿ ಮಷಿನ್ ಹಾಕೋಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ವಿ? ನಾನೇನು ಮಾಡ್ತಿರ್ಲಿ, ಊಟ ಮಾಡಿ ಸುಮ್ಮನೆ ಮನೇಲೆ ಕೂಡುತ್ತಿದ್ದಾರೆ. ನಮ್ಮ ಮೇಡಮ್ ಅವರು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಆ ಗುಂಪೊಳಗೆಲ್ಲ ಸೇರಿದ್ವಿ ರೀ. ಈ ಮೇಡಮ್ ಅವ್ರು ಕೊಟ್ಟಿದ್ದಕ್ಕೆ ಹೇಳಿ ಇದನ್ನೆಲ್ಲ ಮಾಡ್ಬೇಕನ್ನೋ ಛಲ ಹುಟ್ಟಿತ್ರಿ, ಮಾಡಕತ್ತೀವಿ ರೀ ಸರ್. ನಿನ್ನ ನೋಡಿ ಏನಂತಾರೆ ಈಗ ನಿಮ್ಮ ಜೊತೆ ಗುಂಪಿನಾಗಿದ್ದಂಥವ್ರು ಮೊದಲೇ ಹಾಕುವಾಗ ಏನಂದ್ರು, ಈಗೇನು ಅನ್ನಕತ್ತಾರೆ ಜನ? ಯಾವಾಗ ಏನಂತಾರಂತ ಹೆಂಗ್ ಗೊತ್ತಾಗತ್ರಿ, ನಾವು ಚಲೋ ಇದ್ದಾಗನ ಇದು ಮಾಡ್ತಾರ, ಇದನ್ನೆಲ್ಲ ಹಾಕೊಂಡಿವಿ ಹಾಕೊಂಡಾರಪ್ಪ ಅಂತ ಅನ್ಕೊಂತಾರ. ಮತ್ತೆ ಸಾಲ ಮಾಡಿ ತಗೊಂಡಿವಿ, ಸಾಲ ಮಾಡಿ ತಗೊಂಡಾರ ಅನ್ಕೊಂತಾರ. ಹೇಗೆ, ಎಲ್ಲಿ ಸಾಲ ಮಾಡಿದ್ರಿ, ಎಷ್ಟು ಮಾಡಿದ್ರಿ, ಯಾವ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಕೊಂಡ್ರಿ, ಹೇಗೆ? ನಾವು ಬದಲಿ ಬ್ಯಾಂಕ್ ಅಲ್ಲಿ ಎಲ್ಲಿ ಮಾಡಿಲ್ಲ ಸರ್, ನಮ್ಮ ಮೇಡಮ್ ಅವರು ಲೋನ್ ಕೊಡಿಸಿದ್ದಾರೆ ಅವ್ರು ಸಂಘದ ವತಿ. ಯಾವ್ದು ನಿಮ್ದು ಸಂಘದ ಹೆಸರೇನು? ಶ್ರೀನಿಧಿ ಸರ್. ಶ್ರೀನಿಧಿ ಸ್ವಸಹಾಯ ಸಂಘ. ಈ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳು ಏನ್ ಹೇಳ್ತೀವಿ, ಸಾಕಷ್ಟು ಜನ ಹೆಣ್ಮಕ್ಳು ಮನೆ ಮುಂದೆ ಧಾರಾವಾಹಿಗಳು ನೋಡ್ಕೊಂತ ಕುಂತು ಟೈಮ್ ಪಾಸ್ ಮಾಡ್ತಿರ್ತಾರೆ, ಅಂತವ್ರಿಗೆ ಏನ್ ಹೇಳ್ತಿ? ಏನ್ ಹೇಳ್ಬೇಕು ಸರ್, ನಮ್ಮ ಉದ್ಯೋಗದೊಳಗ ನಾವ್ ಇರ್ಬೇಕು. ನಮ್ಗ ನಾವು ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ ಕೆಲಸದೊಳಗ ನಾವ್ ತೊಡಗಬೇಕನ್ನೋದಷ್ಟೇ ಇರಿ ಸರ್.

ಗಾಳಿಯನ್ನಾಗಲಿ ಅಥವಾ ಆಕ್ಸಿಜನ್ ಅಂತ ಹೇಳ್ತೀವಲ್ಲ ಆಮ್ಲಜನಕವನ್ನಾಗಲಿ ಅಥವಾ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂತ ಶಕ್ತಿ ಆಗಲಿ ಅಥವಾ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತ ಶಕ್ತಿ ಆಗಲಿ ಸಂಪೂರ್ಣವಾಗಿ ಕಳ್ಕೊಂಡು ಹೋಗ್ತತಿ. ಅವು ಬೇರುಗಳು ಏನಾಗ್ತವು, ಬಿರುಸಾಗ್ತವು, ಹಸಿ ಇರ್ತವು ಬಿರುಸಾಗ್ತವು, ಮುಟ್ಟಿರ್ಕೊಳ್ಳೆ ಪಟ್ಟನ ಮುರಿತವು. ಆ ಥರ ಒಂದು ಸಿಚುವೇಶನ್ ಆಯಿತು ಅಂದರೆ ಗಿಡ ಮ್ಯಾಲಿನಿಂದ ಹಳದಿ ಹಾಕೋತ ಕ್ರಮೇಣವಾಗಿ ಒಣಕೋಂತ ಬಂದು ಅದು ತನ್ನ ಇಳುವರಿ ಮತ್ತು ಪೋಷಕಾಂಶ ಅಂದ್ರೆ ಗುಣಮಟ್ಟವನ್ನು ಕೂಡ ಕಳ್ಕೊಂಡು ಕಡೆಗೆ ಅದು ಸತ್ತು ಹೋಗ್ಬೋದು. ಈಗ ಪೌಷ್ಟಿಕ ತೋಟ ಮಾಡುವಂತವರು ಕೆಲವೊಮ್ಮೆ ಜಾಗ ಇರುತ್ತೆ ಪಟ್ಟಣಗಳಲ್ಲಿ, ಮನೆ ಹಿಂದೆ ಮುಂದೆ ಜಾಗ ಇರ್ತದೆ, ಕೆಲವೊಂದು ಕಡೆ ಪಟ್ಟಣ ಪ್ರದೇಶಗಳಲ್ಲಿ ಜಾಗ ಇರೋದಿಲ್ಲ. ಹೌದು, ಅಲ್ಲಿ ಹೀಗೆ ಮಾಳಿಗೆ ಮೇಲೆ ಅಥವಾ ಟೆರೇಸ್ ಅಂತ ಹೇಳ್ತೀವಿ. ಹೌದು, ಟೆರೇಸ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ತಾರಸಿ ತೋಟ, ತಾರಸಿ ತೋಟ ಅಂತ ಒಂದು ಹೊಸ ಪರಿಕಲ್ಪನೆಯೂ ಕೂಡ ಬಂದಿದೆ ಸರ್. ಈಗ ಈ ತಾರಸಿ ತೋಟದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ತಾವು ಹೇಳಿದಾಗೆ ಈ ಮನೆ ಮೇಳಗಿ ಮೇಲೆ ಏನಾದ್ರೂ ಜಾಗ ಇತ್ತಂದ್ರೆ ಅಲ್ಲಿ ಪಾಟ್ಗಳು ಸಿಗ್ತವು ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಗಳು ಸಿಗ್ತವು. ಆ ಬ್ಯಾಗ್ ನಲ್ಲಿ ನಾವು ರೂಟಿಂಗ್ ಮೀಡಿಯಾ ಅಂತ ಹೇಳ್ತೀವಿ ಯೂಶುವಲಿ, ಅದನ್ನ ನಾವು ಸಿದ್ಧಪಡಿಸಬೇಕಾಗ್ತತಿ. ಅಂದ್ರೆ ಇಷ್ಟು ಪ್ರಮಾಣದ ಮಣ್ಣು, ಇಷ್ಟು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ಇಷ್ಟು ಪ್ರಮಾಣದ ಒಂದು ಉಸುಕಿನ, ಅದನ್ನ ಆ ತರ ಪ್ರಮಾಣ ಇದು ಮಾಡಿ ಅದನ್ನ ಎನ್ರಿಚ್ ಮಾಡಿ ಆರ್ಗ್ಯಾನಿಕ್ ಎನ್ರಿಚ್ ಮಾಡಿ ಮತ್ತೆ ಆರ್ಗ್ಯಾನಿಸಮ್ಸ್ ಕೂಡ ಹಾಕಬೇಕಾಗ್ತದೆ. ಅದ್ರ ಅವಂತವೆಲ್ಲ ಹಾಕಿ ಎನ್ರಿಚ್ ಮಾಡಿ ಅವನ್ನೆಲ್ಲ ತುಂಬಿ ಅದರಲ್ಲಿ ಬೀಜ ಹಾಕಿ ಬೆಳ್ಕೊಂಡ್ರೆ ನಮಗೆ ಅದು ಕೂಡ ಒಂದು ಸೂಕ್ತವಾದಂತ ಅತ್ಯುತ್ತಮವಾದ ಒಂದು ತರಕಾರಿಗಳನ್ನಾಗಲಿ ನಮಗೆ ಕಂಟಿನ್ಯೂಸ್ ಆಗಿ ಅದು ಅಲ್ಲಿ ಸಹ ವರ್ಟಿಕಲ್ ಆಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಳಿಗೆ ಮೇಲೆ ವರ್ಟಿಕಲ್ ಆಗಿ ಮಾಡ್ಬೇಕು ಯಾಕಂದ್ರೆ ಹಾರಿಜಾಂಟಲ್ ಆಗಿ ವಿಸ್ತಾರ ಮಾಡ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಈಗ ಹೆಚ್ಚಾನ್ ಹೆಚ್ಚು ಈಗ ಒಂದ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕು ಅಂದ್ರೆ ಬೀನ್ಸ್ ಅಂತ ಬರ್ತದೆ. ವರ್ಟಿಕಲ್ ಆಗಿ ಅಂತ ನೀವ್ ಏನ್ ಹೇಳ್ತೀರಿ, ಸ್ಟ್ಯಾಂಡ್ ಗಳನ್ನ ಮಾಡಿಸಿ? ಇಲ್ಲ, ಹಂಗ ಬೇಕಾಗಿಲ್ಲ. ಈಗ ನಾವು ಒಂದ್ ಎಕ್ಸಾಂಪಲ್ ಏನ್ ಕೊಡ್ತೀನಿ ನಿಮ್ಗೆ, ಬೀನ್ಸ್ ಬೀನ್ಸು ಡಾರ್ಫ್ ಹೋದವು, ಪೋಲ್ ಟೈಪ್ ಹೋದವು, ಬಳ್ಳಿನೂ ಅದವು, ಗಿಡ್ಡದವು. ಹೌದು, ಗಿಡ್ಡಿದ್ದನ್ನ ನಾಲ್ಕು ಗಿಡ ಬೆಳ್ಕೊಂಡು ಎಷ್ಟು ನಾವು ಇಳುವರಿ ತಗೋತೀವಿ ಅಂತದ್ ಒಂದೇ ಗಿಡದಿಂದ ಹಬ್ಬು ಅಂತ ಒಂದೇ ಗಿಡದಿಂದ ನಾಲ್ಕು, ಯಾಕೆ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ, ಎಂಟು ಪಟ್ಟು ನಾವು ಇಳುವರಿಯನ್ನು ಪಡ್ಕೋಬಹುದು ಒಂದೇ ಬಳ್ಳಿಯಿಂದ. ಯಾಕಂದ್ರೆ ಒಂದ್ ಬಳ್ಳಿ ಅದನ್ನ ನಾವು ಒಂದು ಹಗ್ಗ ಕಟ್ಟ ಮೇಲೆ ನೇರವಾಗಿ ಹಬ್ಬಿಸ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನು ಹಬ್ಕೊಂತ ಹೋಗತಿ, ನಾವು ಹರ್ಕೋತ ಹರ್ಕೋತ ಹೋಗ್ಬಹುದು. ಅದು ಅಂತವು ಒಂದು ಎಂಟು ಹತ್ತು ಬಳ್ಳಿ ನಾವು ಮೇಂಟೈನ್ ಮಾಡಿದ್ವಿ ಅಂದ್ರೆ, ನಾವು ನೀವು ಹೇಳಿದಂಗೆ ಆರು ಮಂದಿ ಅಥವಾ ಎಂಟು ಮಂದಿಯ ಒಂದು ಸಣ್ಣ ಕುಟುಂಬಕ್ಕೆ ಕಂಟಿನ್ಯೂಸ್ ಆಗಿ ನಾವು ಬೀನ್ಸ್ ಅನ್ನ ನಾವು ಉಪಯೋಗ ಮಾಡ್ಕೋಬಹುದು. ಅಂದ್ರೆ ಪಟ್ಟಣ ಪ್ರದೇಶದಲ್ಲಿ ಇತ್ತೀಚೆಗೆ ವರ್ಟಿಕಲ್ ಗಾರ್ಡನ್ ಒಂದು ಕಾನ್ಸೆಪ್ಟ್, ಪೌಷ್ಟಿಕ ತೋಟದ್ದು ಜಾಸ್ತಿ ಬೆಳೀತಾ ಇದೆ ಈಗ. ಹೌದು, ಅದೊಂದೇ ಅಲ್ಲ, ಬದನೆಯೊಳಗೂ ಕೂಡ ಬಳ್ಳಿ ತರನು ಬಂದಿದಾವು, ಆಮೇಲೆ ಟೊಮ್ಯಾಟೊ ಒಳಗೂ ಕೂಡ ಇಂಡಿಟರ್ಮಿನೇಟ್ ಅಂತ ಹೇಳಿ ಬಂದಿದಾವು. ಆ ತರವಾದಂತ ಒಂದು ಶಿಫಾರಿತ ತಳಿಗಳನ್ನೇ ನಾವು ಉಪಯೋಗ ಮಾಡಬೇಕು, ಯಾಕಂದ್ರೆ ಕಡಿಮೆ ಜಾಗ ಇರ್ತತಿ, ವರ್ಟಿಕಲ್ ಬೆಳೆಯಲಿಕ್ಕೆ ಅವಕಾಶ ಜಾಸ್ತಿ ಇರ್ತತಿ, ಅವು ಬಳ್ಳಿ ರೂಪದೊಳಗೆ ಹಬ್ಬವು ಇರ್ತವು, ಅಂತವನ್ನೇ ತಂದು ಹಾಕೋಬೇಕು. ಬಹಳಷ್ಟು ಮಂದಿ ಏನ್ ಮಾಡ್ತಾರೆ, ರಾಸಾಯನಿಕಗಳನ್ನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ರಾಸಾಯನಿಕ ರಹಿತವಾಗಿ ಮಾಡೋದು ಬಹಳ ಸೂಕ್ತ ಅಲ್ವಾ? ಅತ್ಯಂತ ಸೂಕ್ತ ಸರ್, ಅತ್ಯಂತ ಸೂಕ್ತ. ಹೇಗೆ? ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಲ್ಲಿ ಶಿಫಾರಿತ ಪ್ರಮಾಣದ ರಾಸಾಯನಿಕಗಳನ್ನು ಬಳಕೆ ಮಾಡೋ ರೂಢಿ ಯಾರು ಮೈಗೂಡಿಸಿಕೊಂಡಿಲ್ಲ. ಹೌದು, ಬಹಳಷ್ಟು ಹೆಚ್ಚು ಕಡಿಮೆ ಯಾರು ಮೈಗೂಡಿಸಿಕೊಂಡಿಲ್ಲ. ಹೇಳಬೇಕು ಅಂದ್ರೆ ಈಗ 3 ಲೀಟರ್ ನೀರಿಗೆ 1 ml ಕೆಮಿಕಲ್ ಹಾಕ್ರಿ ಅಥವಾ 4 ಲೀಟರ್ ನೀರಿಗೆ 1 ml ಕೆಮಿಕಲ್ ಹಾಕ್ರಿ ಅಂದ್ರೆ 1 ಲೀಟರ್ಗೆ 4 ml ಹಾಕುವಂತ ವ್ಯವಸ್ಥೆ ನಾವು ಮೈಗೂಡಿಸಿಕೊಂಡಿದೀವಿ. ಅದು ಅತ್ಯಂತ ಅಪಾಯಕಾರಿ, ಯಾಕಂದ್ರೆ ನಮಗ್ ಗೊತ್ತಾಗುದಿಲ್ಲ ಅದು ಆಹಾರದೊಳಗೆ ಎಷ್ಟು ಪ್ರಮಾಣದಲ್ಲಿ ಉಳಿದಿದೆ ಅನ್ನೋದು ನಾವು ನೋಡಕ್ಕಾಗೋದಿಲ್ಲ. ಸೊ ಅದನ್ನ ಪರಿಮಾಣಿಸಿ ನೋಡಿದಾಗ, ಒಂದು ಲ್ಯಾಬೊರೇಟರಿ ಕೊಟ್ಟು ಪರೀಕ್ಷೆ ಮಾಡಿ ನೋಡಿಸಿದಾಗ ಅತ್ಯಂತ ಅಪಾಯಕಾರಿ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದಿದೆ. ಅದೇ ರೀತಿಯಿಂದ ನಮ್ಮ ದೇಶದಲ್ಲಿ ಬೇರೆ ಕಡೆ ಹೋಗ್ತಕ್ಕಂತ ಕೆಲವೊಂದು ಆಹಾರ ಧಾನ್ಯಗಳು ಕೂಡ ಮಿತಿ ಮೀರಿದ ಒಂದು ರಾಸಾಯನಿಕಗಳ ಬಳಕೆಯಿಂದ ಅವುಗಳ ಪಳೆಯುಳಿಕೆ ಆಹಾರದಲ್ಲಿ ಉಳ್ಕೊಂಡೋದ್ರಿಂದ ಎಷ್ಟೋ ನಾವು ರಿಜೆಕ್ಟ್ ಆಗಿದ್ದನ್ನು ಕೂಡ ನಾವು ಅಲ್ಲಿ ಓದ್ತೀವಿ ಕೇಳ್ತೀವಿ. ಹಿಂಗಾಗ ಪರಿಸ್ಥಿತಿ ಬರಬಾರ್ದು. ವೆಜಿಟೇಬಲ್ಸ್ ಅನ್ನ, ಹೌದು, ಯಾವ್ಯಾವ ವೆಜಿಟೇಬಲ್ಸ್ ಅನ್ನ ಬೆಳೆದು ಸೂಕ್ತ ಅಂತಿರ್ತಾವ ವೆಜಿಟೇಬಲ್ಸ್ ಬಂದಾಗ? ತರಕಾರಿಗೆ ಅಂತ ಬಂದಾಗ ಬೆಂಡೆಕಾಯಿ ಇದೆ, ಬದನೆಕಾಯಿ ಇದೆ, ಟೊಮ್ಯಾಟೊ ಇದೆ, ಆಮೇಲೆ ಗಜ್ರಿ ಇದೆ, ಈರುಳ್ಳಿ ಬರುತ್ತೆ, ಮೂಲಂಗಿ ಬರ್ತದ. ಹೌದು, ಇಂಥವು ಆಯ್ಕೆ ಮಾಡ್ಕೋದಾಗ ಯಾವ್ದು ಬಹಳ ಬೇಗನೆ ಬರುವಂತವು? ಬಹಳ ಬೇಗನೆ ಬರುವಂತ ತಪ್ಪಲ ಪಲ್ಯ ಅಂತಂದ್ರ ಪಾಲಕ್, ಮೆಂತೆ, ಈ ಕೊತ್ತಂಬರಿ, ಮತ್ತೇನಂದ್ರೆ ರಾಜಗೀರು, ಇವೆಲ್ಲ ನೀವು ಬಿತ್ತನೆ ಮಾಡಿದ 1 ತಿಂಗಳೊಳಗನ ನೀವು ಕಟಾವ್ ಮಾಡ್ಕೋಬಹುದು. 20-22 ದಿವಸಕ್ಕೆ ಬಂದ್ಬಿಡ್ತಾವ. ನೀವು ಕಟಾವ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಅದೇನ್ ಬೇರ್ ಉಳಿದಿರ್ತಲ್ಲ, ಆ ಬೇರ್ನಿಂದ ಮತ್ತೆ ಚಿಗಿತದೆ, ಮತ್ತೆ 2-3 ಕಟಾವ್ ಅಂತೂ ಕನಿಷ್ಠ ನೀವು ಮಾಡ್ಕೊಬಹುದು. ಬೇಗನೆ ಬರುವಂತ ಬೀನ್ಸ್ ಗಳದಾವ ಈಗೆಲ್ಲ? ಬೀನ್ಸ್ ಎಷ್ಟು ದಿವಸಕ್ಕೆ ಬರ್ತಾವ? ಬೀನ್ಸ್ ಬಹಳ ಬೇಗ ಅಂತಂದ್ರೆ ಸುಮಾರು ಒಂದು 45 ದಿವಸ ಕಾಯ್ಬೇಕಾಗ್ತದೆ. 45 ದಿವಸ ಒಂದ್ಸರ್ತಿ ಅದು ನಾವು ಬೀಜ ಹಾಕಿದ್ವಿ ಅಂದ್ರ ಅದು ಹೂ ಆಡೋ ಒಂದು ಹಂತಕ್ಕೆ ಬರ್ಬೇಕಾದ್ರೆ ಕನಿಷ್ಠ ಅಷ್ಟು ದಿವಸ ಬೇಕದು. ಒಂದ್ಸರ್ತಿ ಹೂವು ಬಂತು ಅಂದ್ರೆ ಅದ್ರ ಕೂಡ ಚಿಗುರು ಬರ್ತತಿ, ಒಂದು ಹೂವು ಒಂದ್ ಚಿಗುರು, ಒಂದು ಹೂವು ಒಂದ್ ಚಿಗುರು, ಈ ತರ ಅವು ಹಂಗ ಬರ್ಕೋತ ಬರ್ಕೋತ ಹೋಗತಿ. ನೀವು ಅವನ್ನ ಒಂದು 10 ಬಳ್ಳಿ ಹಾಕಿದ್ರೆ ಅಂತ, 10 ಬಳ್ಳಿಯಿಂದ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕು ಅಷ್ಟನ್ನ ನೀವು ಪ್ರತಿದಿನ ಒಂದು ತರಕಾರಿ ಗಿಡಗಳನ್ನ 10 ಗಿಡ ಹಾಕೋಬೇಕು. 10 ಗಿಡ, ಬದನೆಕಾಯಿ ಒಂದ್ 10, ಟೊಮ್ಯಾಟೊ ಒಂದ್ 10, ಹೌದು ಹೌದು ಹೌದು, ಬೀನ್ಸ್ ಒಂದ್ 10 ಗಿಡಗಳನ್ನ ಅಷ್ಟು ಹಾಕೊಂಡ್ಬಿಟ್ರೆ ನಿಮಗೆ ಬೇಕಾದಂತ ಪ್ರತಿ ದಿವಸನು ಒಂದೊಂದು ವಿಧವಾದಂತ ತರಕಾರಿಗಳನ್ನ ನೀವು ಊಟ ಮಾಡಬಹುದು. ಇನ್ನ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಪೌಷ್ಟಿಕ ತೋಟ ಮಾಡುವಂತ ಜನರಿಗೆ? ಈಗ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪೌಷ್ಟಿಕ ತೋಟವನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ ಸರ್ಕಾರ. ಹೌದು ಸರ್, ಅಂತವ್ರಿಗೆ ಏನು ಕಿವಿ ಮಾತು ಹೇಳ್ತಾರೆ? ಹಳ್ಳಿಯವರು ಇರ್ಬೋದು, ಪಟ್ಟಣದವ್ರು ಇರ್ಬೋದು. ಹೌದು ಹೌದು, ಇವತ್ತಿನ ದಿನಮಾನದಲ್ಲಿ ಅಂದ್ರೆ ಎಸ್ಪೆಷಲಿ ಈ COVID-19 ಇಂತಹ ಒಂದು ವಿಷಮ ಪರಿಸ್ಥಿತಿಯೊಳಗ ಪೌಷ್ಟಿಕ ಆಹಾರ ಸೇವಿಸೋದು ಅತ್ಯಂತ ಸೂಕ್ತವಾದಂತಹ ಮತ್ತು ಶಿಫಾರಿತವಾದಂತ ಒಂದು ಕ್ರಮ. ಸೊ ಇಂತ ಪೌಷ್ಟಿಕ ಆಹಾರ ನಮಗೆ ಬೇಕಿತ್ತು ಅಂತಂದ್ರ ಕೆಮಿಕಲ್ಸ್ನ ಕಡಿಮೆ ಯೂಸ್ ಮಾಡಬೇಕು, ಮತ್ತೇನಂದ್ರೆ ಅತ್ಯಂತ ಉತ್ತಮವಾದಂತಹ ತಳಿಗಳನ್ನು ಹಾಕೊಂಡು ನಾವೇ ಸಾವಯವ ಪದ್ಧತಿಯೊಳಗೆ ಬೆಳ್ಕೋಬೇಕು ಒಂದೇದು. ಎರಡನೇದ್ ಏನಪ್ಪಾ ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಒಳ್ಳೆ ಧೈರ್ಯದಿಂದ ತಿನ್ಬಹುದು. ಈ ತರಕಾರಿ ನಾನೇ ಬೆಳೆದಿನಿ, ಒಳ್ಳೆ ಸಮೃದ್ಧವಾದಂತಹ ತರಕಾರಿ, ಫಲವತ್ತಾದಂತ ತರಕಾರಿ ಅಂತ ನಾವು ವಿಶ್ವಾಸ ಮಾಡಬಹುದು. ಹಸಿಯಾಗಿ ಹಂಗೆ ತಿನ್ಬಹುದು, ಹಂಗೆ ತಿನ್ಬಹುದು. ಯಾವುದೇ ವಿಧವಾದಂತ ಅದರಲ್ಲಿ ಕಲ್ಮಶ ಆಗಲಿ